ದಾಳಿಂಬೆ ಯಾವ ರೀತಿ ಒಂದು ಇಳುವರಿ ಬರ್ತಾ ಇದೆ, ಜೊತೆಗೆ ಏನೇನು ದಾಳಿಂಬೆಯಲ್ಲಿ ರೈತರು ಉತ್ತಮ ಸಾಧನೆಯನ್ನು ಮಾಡಿದ್ದಾರೆ, ಹಾಗೆ ದಾಳಿಂಬೆಯಲ್ಲಿ ಭಾಳಷ್ಟು ದಾಳಿಂಬೆ ಮೊದಲು ಕುಷ್ಟಿ ಭಾಗದಲ್ಲೆಲ್ಲ ಇತ್ತು, ರೈತರು ದುಂಡಾನು ರೋಗ ಬಂದೆಲ್ಲ ದಾಳಿಂಬೆ ಹೋಯಿತು, ಆದರೆ ಮತ್ತೆ ಇತ್ತೀಚೆಗೆ ಹೊಸದಾಗಿ ದಾಳಿಂಬೆಗಳನ್ನು ಹೋಗ್ತಾ ಇದ್ದಾರೆ ರೈತರು. ಯಾವ ರೀತಿ ಅವಕಾಶಗಳಿದ್ದಾವೆ ಈ ಭಾಗದಲ್ಲಿ, ರೈತರು ಯಾವ ರೀತಿ ಆದಾಯ ಪಡ್ಕೋತಿದ್ದಾರೆ, ಮತ್ತು ಇಲಾಖೆ ದಾಳಿಂಬೆ ಬೆಳೆಯುವ ರೈತರಿಗೆ ಏನೆಲ್ಲ ಒಂದು ಸಹಾಯ ಸಹಕಾರ ಕೊಡ್ತಾ ಇದೆ ಅಂತಕ್ಕಂಥ ವಿಚಾರ, ಜೊತೆಗೆ ದ್ಯಾಮಣ್ಣವರು ಸಹ ಅವರ ಅನುಭವಗಳನ್ನು ಇದೇ ಒಂದು ಕಾರ್ಯಕ್ರಮದಲ್ಲಿ ಹಂಚ್ಕೋತಿದ್ದಾರೆ. ಮೊದಲನೇದಾಗಿ ದುರ್ಗಾ ಪ್ರಸಾದ್ ಅವ್ರನ್ನ ಮಾತಾಡ್ಸೋಣಂತ. ದುರ್ಗಾ ಪ್ರಸಾದ್ ಅವರೇ ಹೇಳಿ, ನಿಮ್ಮ ಒಂದು ಕುಷ್ಟಕಿ ಭಾಗದಲ್ಲಿ ವಿಶೇಷವಾಗಿ ದಾಳಿಂಬರಿಗೆ ರೈತರು ಮರಳಿ ಬರ್ತಾ ಇದ್ದಾರೆ ಹೇಗೆ? ಖಂಡಿತವಾಗ ಸರ್, ಇಲ್ಲಿ ಮೊದಲಿಂದ ಆಕ್ಚುಲಿ ನಮಗೊಂದು 15-20 ವರ್ಷದ ಇತಿಹಾಸ ನೋಡಿದಾಗ ದಾಳಿಂಬೆ ಬೆಳೆ ಉತ್ಕೃಷ್ಟವಾಗಿ ಬರ್ತಾಯಿತ್ತು. ಕುಷ್ಟಗಿ ದಾಳಿಂಬೆ ಅಂದರೆ ರಫ್ತಿಗೆ ಉತ್ತಮವಾದಂಥ ಇದನ್ನು ಇಲ್ಲಿ ಕ್ವಾಲಿಟಿ ಬರ್ತಾ ಇತ್ತು. ಆಮೇಲೆ ನಡುಕ್ಕೆ ಏನಂದ್ರೆ ಸ್ವಲ್ಪ ದಿವಸ ನಮ್ಗೆ ದಾಳಿಂಬೆ ದುಂಡಾಣು ರೋಗ ಅಂತಂದು ಅಂಗಮಾರಿ ರೋಗ ಅಂತಂದು ಒಂದು ಬ್ಯಾಕ್ಟೀರಿಯಲ್ ಡಿಸೀಸ್ ಅದು. ಆ ಡಿಸೀಸಿಂದ ಸುಮಾರು ಏರಿಯಾ ಅವಾಗ 3-4 ಸಾವಿರ ಹೆಕ್ಟರ್ ಅಷ್ಟು ದಾಳಿಂಬೆದ ಏರಿಯಾ ಕಡಿಮೆ ಆಗಿಬಿಡ್ತು ನಮ್ಗೆ, 200-300 ಹೆಕ್ಟರ್ಗೆ ಬಂದುಬಿಟ್ಟಿತ್ತು. ಈಗ ಮತ್ತೆ 10 ವರ್ಷಗಳು ಆದ ನಂತರ ಈಗ ಸುಮಾರು ಮತ್ತೊಂದು 700-800 ಹೆಕ್ಟರ್ಷ್ಟು ದಾಳಿಂಬೆ ಹೊಸದಾಗಿ 2-3 ವರ್ಷದಲ್ಲಿ ನಾಟಿ ಮಾಡ್ತಾ ಇದ್ದಾರೆ. ಜೊತೆ ಜೊತೆಗೆ ಉತ್ತಮವಾದ ಇಳುವರಿ ಸ್ವಲ್ಪ ಪ್ರಗತಿಪರರಾದಂತೆ ದ್ಯಾಮಣ್ಣ ಗುಂಡಿಗೆ ಆಗ್ಬೋದು, ಲೋಕಲ್ ಆಗಲಿ ನಮ್ಮ ಮಳ್ಳಣ್ಣ ತಾಳದ್ ಅಂತಂದಿದ್ದಾರೆ, ಅವರು ಜಗನ್ನಾಥ ಗೋತಿಗೆ ಅಂತಂದೊಬ್ಬರು ಪ್ರಗತಿಪರ ರೈತರಿದ್ದಾರೆ. ಹೀಗೆ ಅವ್ರದ್ದೊಂದು ತಂಡ ಇದೆ, ಸುಮಾರು ಒಂದು 20-30 ಜನ ರೈತರು ಉತ್ತಮವಾದಂತ ಇದನ್ನ 2 ವರ್ಷದಾಗ ತೆಗೆದಿದ್ದಾರೆ, ಉತ್ತಮವಾದ ಇಳುವರಿನೂ ಪಡೆದಿದ್ದಾರೆ. ಅದ್ರ ಜೊತೆ ಜೊತೆಗೆ ಮಾರುಕಟ್ಟೆಯಲ್ಲಿ ಉತ್ತಮ ದರ ಸಿಗೋದ್ರಿಂದ ಲಾಭದಾಯಕವಾಗಿ ಕಂಡುಕೊಂಡಿದ್ದಾರೆ. ಹೊಸದಾಗಿ 2 ವರ್ಷದಲ್ಲಿ ದಾಳಿಂಬೆ ಬೆಳೆ ಮತ್ತೆ ಮೊದಲಿನಂತೆ ಪ್ರದೇಶ ವಿಸ್ತರಣೆ ಜಾಸ್ತಿ ಆಗ್ತಿದೆ. ಇದಕ್ಕೆಲ್ಲ ನಾವು ತೋಟಗಾರಿಕೆ ಇಲಾಖೆಯಿಂದ ಅಂದ್ರೆ ಈ ಗ್ರಾಮೀಣ ಮಟ್ಟದಲ್ಲಿ ಅಂದ್ರೆ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಉದ್ಯೋಗ ಖಾತ್ರಿ ಯೋಜನೆಗೆ ಒಳಪಡುವಂತ ಎಲ್ಲ ರೈತರಿಗೆ ಸಣ್ಣ ಅತಿ ಸಣ್ಣ ರೈತರು ಇರ್ಬೋದು, BPL ಕಾರ್ಡ್ದಾರರು ಇರ್ಬೋದು, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ರೈತರು ಇರ್ಬೋದು, ಇವರಿಗೆಲ್ಲ ನಾವು ದಾಳಿಂಬೆಯನ್ನು ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಅವರಿಗೆ ಪ್ರದೇಶ ವಿಸ್ತರಣೆಗೆ ಏನು ಸಹಾಯಧನ ಕೊಡ್ತಾ ಇದೀವಲ್ಲ ಅದನ್ನು ಕೊಡ್ತಾ ಪ್ರದೇಶ ವಿಸ್ತರಣೆಗೆ ನಾವು ಅನುಕೂಲ ಮಾಡಿಕೊಡ್ತಾ ಇದೀವಿ. ಅದೇ ರೀತಿ ಏನಂದ್ರೆ ಉದ್ಯೋಗ ಖಾತ್ರಿ ಯೋಜನೆಗೆ ಒಳಪಡದಂತಹ ಸಿಟಿ ಲೆವೆಲ್ ಅಂದ್ರೆ ಪುರಸಭೆ ಮಟ್ಟದಲ್ಲಿ ಅಥವಾ ಇದು ನಗರಸಭೆ ಮಟ್ಟದಲ್ಲಿ ಬರುವಂತ ರೈತರಿಗೆ ರಾಷ್ಟ್ರೀಯ ತೋಟಗಾರಿಕಾ ಮಿಷನ್ ಯೋಜನೆ ಅಂತಂದು ಮತ್ತೆ ಸಮಗ್ರ ತೋಟಗಾರಿಕಾ ಅಭಿವೃದ್ಧಿ CHD ಯೋಜನೆ ಅಂತಂದು ಹೊಂದಿದ್ದಾರೆ ರಾಜ್ಯ ವಲದ್ದು. ಈ 2 ಯೋಜನೆಗಳಲ್ಲಿ ನಾವು ಪ್ರದೇಶ ವಿಸ್ತರಣೆಗೆ ಸಹಾಯಧನ ಕೊಡ್ತಾ ಇದೀವಿ ಅವರಿಗೆ. ಈ ನಮ್ಮ ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆ ಅಂತಂದು ಒಂದು ಯೋಜನೆ ಅದು, ಕೇಂದ್ರ ವಲಯ ಯೋಜನೆ ಅದು. ಆ ಯೋಜನೆಯಲ್ಲಿ ಕಳೆದ ವರ್ಷದಿಂದ ಸುಮಾರು ಯೋಜನೆಗಳು ಅಂದ್ರೆ ನೀರಿನಲ್ಲಿ ಕರಗುವಂತ ರಸಗೊಬ್ಬರಗಳನ್ನ ಪೂರೈಸ್ತಾ ಇದ್ದೀವಿ. ಅದೇ ರೀತಿ ಈ ಮೇಲಾವರಣ ಅಂದ್ರೆ ದಾಳಿಂಬೆಗೆ ಮುಖ್ಯವಾಗಿ ಪ್ರೂನಿಂಗ್ ಅಂತೀವಿ ನಾವು, ಕಟಿಂಗ್ ಮಾಡೋದು ಒಂದು ಮುಖ್ಯವಾದ ಪ್ರಕ್ರಿಯೆ. ಅದರಲ್ಲಿ ಕಟಿಂಗ್ ಮಾಡಿಬಿಟ್ಟು ಅದಕ್ಕೇನು ನಾವು ಬಡ್ಡಿಗೆ ರೋಗಗಳು ಬರಲಾರ್ದಂತ COC ಪೇಸ್ಟ್ ಮಾಡೋದಾಗ್ಲಿ, ಆಮೇಲೆ ಗಿಡದ ಟೋಟಲ್ ಆವರಣ ಅಂದ್ರೆ ಮೇಲೆ ಗಾರ್ಡನ್ನ ನಾವು ಮೇಂಟೈನ್ ಮಾಡೋದನ್ನ ಮೇಲೆ ಆವರಣ ಅಂತೀವಿ, ಅದಕ್ಕೆ ಕೆನಾಪಿ ಮ್ಯಾನೇಜ್ಮೆಂಟ್ ಅಂತಂದು. ಆ ಯೋಜನೆಯಲ್ಲಿ ಸುಮಾರು 1 ಹೆಕ್ಟರ್ಗೆ 1,000 ರೂಪಾಯಿ ನಾವು ನೆರವು ಕೊಡ್ತಾ ಇದೀವಿ. ಇದರಿಂದ ಸ್ವಲ್ಪ ದಾಳಿಂಬೆ ಬೆಳೆಗಾರರಿಗಾಗಿರ್ಬೋದು ಅಥವಾ ಪೇರಲೆ ಬೆಳೆಗಾರರಿಗಾಗಿರ್ಬೋದು ಅವರು ಪ್ರೂನಿಂಗ್ ಮಾಡೋದ್ರಿಂದ ಹೊಸ ಟೆಕ್ನಾಲಜಿ ನಾವು ಸ್ಪ್ರೆಡ್ ಮಾಡ್ತಾ ಅವ್ರಿಗೆ ಸ್ವಲ್ಪ ಆರ್ಥಿಕವಾಗಿ ನಾವು ಬೆನಿಫಿಟ್ ಕೊಡ್ತಾ ಇದೀವಿ ಅವರಿಗೆ. ಈಗ ದಾಳಿಂಬೆಯಲ್ಲಿ ಈ ಭಾಗದಲ್ಲಿ ಬಹಳಷ್ಟು ಮೊದಲೆಲ್ಲ ರೋಗ ಬಂದು ಹೋಯಿತು ಮತ್ತೆ ಪ್ರದೇಶ ವಿಸ್ತರಣೆ ಸಾಕಷ್ಟು ಆಗ್ತಾ ಇದೆ ಅಂತಕ್ಕಂಥ ವಿಚಾರವನ್ನು ಹೇಳಿದ್ರಿ. ಹೇಗೆ ಎಲ್ಲ ಒಂದು ಕ್ಷೇತ್ರವನ್ನು ನೋಡಿದಾಗ ತಾವು ಕ್ಷೇತ್ರ ವೀಕ್ಷಣೆಯನ್ನು ಮಾಡ್ತೈತ್ರಿ, ಯಾವುದೇ ಒಂದು ಸಮಸ್ಯೆಗಳು ಎಲ್ಲೆಲ್ಲಿ ದಾಳಿಂಬೆಯಲ್ಲಿ ಏನಾದ್ರು ಇತ್ತೀಚೆಗೆ ಕಾಣಿಸ್ತಿದ್ದಾವ? ಮತ್ತೆ ದಾಳಿಂಬೆ ಈಗಿನ ರೈತರಿಗೆ ಏನಾಗಿದೆ ಅಂದ್ರೆ ಸರ್, ಇಲ್ಲಿ ಬ್ಯಾಕ್ಟೀರಿಯಲ್ ಬ್ಲೈಟ್ಗೆ ಪರಿಹಾರವನ್ನು ಕಂಡುಕೊಂಡು ಬಿಟ್ಟಿದ್ದಾರೆ ಅವರೇ ಅವರ ಒಬ್ಬೊಬ್ಬರು ರೈತರು ಒಂದೊಂದು ವಿಧವಾದಂತ ಒಂದೇ ಕಾಮನ್ ಪ್ರಕ್ರಿಯೆನಲ್ಲದು, ಬಟ್ ಒಬ್ಬೊಬ್ಬರು ರೈತರು ತಮ್ಮ ತಳದ ಮಟ್ಟಿಗೆ ಒಂದು ಅದನ್ನು ಪರಿಹಾರವನ್ನು ಕಂಡುಕೊಂಡು ಮ್ಯಾನೇಜ್ ಮಾಡ್ತಾ ಇದ್ದಾರೆ. ಇನ್ನೊಂದು ಮುಖ್ಯವಾಗಿ ಇಲ್ಲಿ ಒಂದು ಇದು ಕಾಣ್ತಾ ಇರೋದು ಸಮಸ್ಯೆ ಅಂದ್ರೆ ಈ ಡೈಬ್ಯಾಕ್ ಅನ್ನೋದು ರೋಗ ಅಂದ್ರೆ ಗಿಡ ಪೂರ್ತಿ ಮೇಲ್ಗಡೆಯಿಂದ ತುದಿಯಿಂದ ಕೆಳಗಡೆಗೆ ಒಣಕಂತ ಬಂದ್ಬಿಡ್ತೈತೆ, ಅದನ್ನೊಂದು ಸ್ವಲ್ಪ ಸಮಸ್ಯೆ ಆಗ್ತದೆ. ಆದ್ರೆ ಅದ್ರ ಸಲುವಾಗಿ ಏನ್ ಮಾಡ್ತಾ ಇದಾರೆ ಅಂದ್ರೆ ರೈತರು ಮೊದಲು ಏನು ಗಿಡಗಳನ್ನ ಒಂದು ಡೆನ್ಸಿಟಿ ಕುಂದಿರಿಸ್ತಾ ಇದ್ರು, ಒಂದು ಎಕರೆಗೆ ಸುಮಾರು 300 ಗಿಡ ಅಷ್ಟೇ ಕುಂದಿರಿಸ್ತಾ ಇದ್ರು ಅವಾಗ. ಈಗ ಅದನ್ನ ದುಪ್ಪಟ್ಟು ಮಾಡ್ಬಿಟ್ಟಿದ್ದಾರೆ, 450 ಹೋಗ್ತಾರೆ, 600 ಗಿಡಕ್ಕೆ ಹೋಗ್ತಾರೆ, ಜಾಸ್ತಿ ಗಿಡಗಳನ್ನ ಕುಂದಿರಿಸಿ ಬ್ಲೈಟ್ ಸಲುವಾಗಿ ಗಿಡ ಹೋಗ್ಬಿಡ್ತ ಅಂತಾನೆ ಮೊದಲು ನಾಟಿ ಮಾಡೋದನ್ನ ಜಾಸ್ತಿ ಮಾಡ್ತಾ ಇದಾರೆ. ಈಗ ಇದರಲ್ಲಿ ದಾಳಿಂಬೆ ಬೆಳೆಯುವಂತ ರೈತರಿಗೆ ನೀರಾವರಿಗಾಗಿ ಯೋಜನೆ ಏನದಾವ ತಮ್ಮಲ್ಲಿ? ನೀರಾವರಿ, ಹನಿ ನೀರಾವರಿ ಇರ್ಬೋದು, ಬೇರೆ ಯೋಜನೆಗಳು ಯಾವ್ದೇ ನಮ್ಮ ತೋಟಗಾರಿಕೆ ಬೆಳೆ ಬೆಳೆಯುವಂತವ್ರಿಗೆ ದಾಳಿಂಬೆ ಅಂತ ದಾಳಿಂಬೆಗೂ ಕೊಡ್ತೀವಿ. ದಾಳಿಂಬೆ ಅಂತಲ್ಲ ಯಾವ್ದೇ ಹಣ್ಣಿನ ಬೆಳೆ ಇರ್ಬೋದು, ತರಕಾರಿ ಬೆಳೆ ಇರ್ಬೋದು, ಇದೆಲ್ಲದಕ್ಕೂ ನಾವು ಕೇಂದ್ರ ವಲಯ ಇದು PMKSV ಅಂತಂದು ಅಂದ್ರೆ ಹನಿ ನೀರಾವರಿ ಯೋಜನೆ ಇದೆ. ಇದರಲ್ಲಿ ನಾವು ರೈತರಿಗೆ 5 ಎಕರೆವರೆಗೂ ದೊಡ್ಡ ಹಿಡುವಳಿದಾರ ಇರ್ಬೋದು, ಸಣ್ಣ ಹಿಡುವಳಿದಾರ, ಸಾಮಾನ್ಯ ವರ್ಗದ ರೈತರಿಗೆ 75% ಸಬ್ಸಿಡಿ ಇದೆ ಈ ವರ್ಷ. ಆಮೇಲೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ 90% ಸಬ್ಸಿಡಿ ಕೊಡ್ತಾ ಇದೆ. ಇಲ್ಲಿ ದಾಳಿಂಬೆ ತೋಟಗಳಿಗೆ ಬಹಳಷ್ಟು ನೋಡಿದಾಗ ಇಲ್ಲಿ ರೈತರು ತಮ್ಮದೇ ಆದಂತಹ ಒಂದು ದಾಳಿಂಬೆಯಲ್ಲಿ ಅಂತರವನ್ನು ಹಾಕೊಂಡಿರ್ತಾರೆ. ಕೆಲವೊಂದು ಜನ ರೈತರು ಬಹಳಷ್ಟು ಕ್ಲೋಸ್ ಸ್ಪೇಸಿಂಗ್ ಇಟ್ಟಿರ್ತಾರೆ, ಕೆಲವೊಂದು ಮಂದಿ ಬಹಳ ಅಂತರ ಇಟ್ಟು ಚೆನ್ನಾಗಿ ಮಾಡಿರ್ತಾರೆ. ತಾವು ಕ್ಷೇತ್ರ ಮಟ್ಟದಲ್ಲಿ ವೀಕ್ಷಣೆ ಮಾಡಿರ್ತೀರಿ, ಏನು ಯಾವ ರೀತಿ ಒಂದು ಐಡಿಯಲ್ ತಳ ಅಂದ್ರೆ ಗಿಡದಿಂದ ಗಿಡಕ್ಕೆ ಸಾಲಿಂದ ಸಾಲಿಗೆ ದಾಳಿಂಬೆಯಲ್ಲಿ ಎಷ್ಟಿಟ್ಟರೆ ಒಳ್ಳೇದು ಅಂತ ಹೇಳ್ತಿರ್ತಾವ ರೈತರಿಗೆ? ನಾನು ಇಲ್ಲಿ ಅಬ್ಸರ್ವೇಷನ್ ಮಾಡಿದ ಪ್ರಕಾರ ಸುಮಾರು ಜನ ರೈತರು ಅಂದ್ರೆ ಸಾಲಿಂದ ಸಾಲಿಗೆ 12 ಇಟ್ಟಿದ್ದಾರೆ, ಒಂದ್ ಸ್ವಲ್ಪ ಜನ ರೈತರು 14 ಇಟ್ಟಿದ್ದಾರೆ, ಸ್ವಲ್ಪ ಜನ 8 ಮಾಡಿದ್ರು, ಆಮೇಲೆ ಸ್ವಲ್ಪ ಜನ 10 ಇಟ್ಟಿದ್ದಾರೆ. ಇದೆಲ್ಲ ನಾವು ನೋಡಿದಾಗ ಈಗಿನ ಈಗಿನ ಪ್ರಸಕ್ತ ಕಂಡೀಷನ್ ದಲ್ಲಿ ಏನಂದ್ರೆ ಆಳು ಸಿಗೋದು ಮೇನ್ ಲೇಬರ್. ನಮಗೆ ಉಳಿಸ್ಬೇಕಂದ್ರೆ ಜಾಸ್ತಿ ಮೆಕನೈಸೇಷನ್ ಕಡೆಗೆ ಹೋಗ್ಬೇಕು. ಸ್ಪ್ರೇಯಿಂಗ್ ಮಾಡೋದಕ್ಕೆ ನಡುಕೊಂದು ಟ್ರಾಕ್ಟರ್ ಹೋಗ್ಬೇಕಂದ್ರೆ 12-14 ಇಟ್ಕೊಂಡ್ರೆ ಬಹಳ ಉತ್ತಮ ಇದು. ಅದಕ್ಕೆ ನಾವು ಯಾಕಂದ್ರೆ ಬ್ಲೋವರ್ ಇಂದ ಒಂದು ಟ್ರಾಕ್ಟರ್ಗಿಂತ ಬ್ಲೋವರ್ ಅಂತಂದು ಇದು ಸಿಗುತ್ತೆ, ಸ್ಪ್ರೇಯಿಂಗ್ ಮೆಷಿನ್. ಬ್ಲೋವರ್ ಹಾಕೊಂಡು ಹೊಡೆದ್ಬಿಟ್ರೆ ನಾವು ಆಳು ಖರ್ಚುನು ಕಡಿಮೆ ಮಾಡ್ಬೋದು, ಮೆಕನೈಸೇಷನ್ಗೆ ನಾವು ಚೆನ್ನಾಗುತ್ತೆ. ಅದಕ್ಕೆ 12-14 ಹೋದ್ರೂ ಉತ್ತಮನೇ. ಈಗ ಹಣ್ಣನ್ನು ಬಿಡೋದು ಭಾಳ ಮುಖ್ಯ. ಹಣ್ಣು ಬಿಡೋದು ಮಾರುಕಟ್ಟೆ ದರ ಅದನ್ನು ನೋಡಿಕೊಂಡು ರೈತರು ಆ ಒಂದು ಸೀಸನಲ್ಲಿ ಕೆಲವೊಂದು ಜನ 2 ಪ್ರೂನಿಂಗ್ ಮಾಡ್ತಿರ್ತಾರೆ ದಾಳಿಂಬೆಯನ್ನು. ತಾವು ತಜ್ಞರಾಗಿ ಯಾವ ಒಂದು ಸೀಸನಲ್ಲಿ ಪ್ರೂನಿಂಗ್ ಮಾಡಿ ಹಣ್ಣಿಗೆ ಬಿಟ್ಟರೆ ಒಳ್ಳೇದಂತ ಇರ್ತಾರೆ ದಾಳಿಂಬೆಯನ್ನು? ಆ್ಯಕ್ಚುಲಿ ನಾವು ಈ ಬ್ಯಾಕ್ಟೀರಿಯಲ್ ಬ್ಲೈಟ್ ಬರಬಾರ್ದನ್ನ ಹೇಳೋ ಇದಕ್ಕೆ ಕಂಡೀಷನಿಗೆ ನಾವು ಯೂಶ್ವಲಿ ಸೆಪ್ಟೆಂಬರು ಅಕ್ಟೋಬರ್ ಪ್ರೂನಿಂಗ್ ಮಾಡಿಬಿಟ್ಟು ಹಣ್ಣಿಗೆ ಬಿಡೋಕೆ ಶಿಫಾರಸು ಮಾಡ್ತಾ ಇದ್ವಿ. ಬಟ್ ಈ ಮಾರುಕಟ್ಟೆ ದರ ಯಾವಾಗ ಸಿಗುತ್ತಂತಂದ್ರೆ ರೈತರು ಚೆನ್ನಾಗಿ ಸ್ಟಡಿ ಮಾಡ್ತಾ ಇದ್ದಾರೆ. ರಿಸ್ಕ್ ಇರುತ್ತೆ, ರಿಸ್ಕ್ ತಗೊಂಡ್ಬಿಟ್ಟು ಅವ್ರಿಗೆ ಬೇಕಾದ ಯಾವ ಸೀಸನ್ ರೇಟ್ ಸಿಗುತ್ತಲ್ಲ ಅದನ್ನು ಮಾಡ್ಕೊಂತಿದ್ದಾರೆ. ಇಲ್ಲಿ ಸುಮಾರು ಜನವರಿಯಲ್ಲೂ ಪ್ರೂನಿಂಗ್ ಮಾಡ್ತಾ ಇದ್ದಾರೆ, ಫೆಬ್ರವರಿಯಲ್ಲೂ ಮಾಡ್ತಾರೆ, ಮಾರ್ಚ್ ಏಪ್ರಿಲಲ್ಲೂ ಪ್ರೂನಿಂಗ್ ಮಾಡ್ತಾ ಇದ್ದಾರೆ. ರಿಸ್ಕ್ ಇದೆ, ರಿಸ್ಕ್ಗೆ ತಕ್ಕಂಗೆ ಪ್ರತಿಫಲ ಸಿಗುತ್ತೆ. ನಿಮ್ಮ ಅನುಭವದಲ್ಲಿ ಇಳುವರಿಯನ್ನು ಎಷ್ಟೆಷ್ಟು ಪಡಿತಿದ್ದಾರೆ ರೈತರು? ಅಂದಾಜು 1 ಎಷ್ಟೆಷ್ಟು ಟನ್ ಇಳುವರಿ ಪಡಿತಿದ್ದಾರೆ ದಾಳಿಂಬೆಯಲ್ಲಿ ಇಲ್ಲಿ ಕುಷ್ಟಗಿ ಭಾಗದಲ್ಲಿ? ಹೆಚ್ಚು ಕಡಿಮೆ 1 ನಮ್ಗೆ 6-10 ತನ್ನ ತೆಗಿತಾರೆ ಒಬ್ಬೊಬ್ಬರು ರೈತರು ಮ್ಯಾನೇಜ್ಮೆಂಟ್ ಇದ್ರ ಮೇಲೆ. ಮಾರುಕಟ್ಟೆ ವ್ಯವಸ್ಥೆ ಹೇಗೆ ಇಲ್ಲೇ ಬಂದು ಖರೀದಿ ಆಗ್ತಿರ್ತಾವ ಈ ಭಾಗದಲ್ಲಿ ಹೇಗೆ ಇಲ್ಲೆಲ್ಲ ಎಲ್ಲೆಲ್ಲಿಗೆ ಹೋಗುತ್ತದೆ ದಾಳಿಂಬೆ, ಕುಷ್ಟಗಿ ದಾಳಿಂಬೆ ಅಥವಾ ಇಲ್ಲೇ ಖರೀದಿದಾರು ಬರ್ತಾರೆ ಹೇಗಿಲ್ಲೆಲ್ಲ? ಇಲ್ಲಿ ರೈತರು ಕಡಿಮೆ ಪ್ರಮಾಣ ಯಾವುದೋ ಸ್ವಲ್ಪ ನಮ್ಮ ದ್ಯಾಮಣ್ಣ ಅಂತ ರೈತರು ಒಂದಿಷ್ಟು ಮಂದಿ ಮಾತ್ರ ಬೆಂಗಳೂರಿಗೆ ಹೋಯ್ತಾರೆ, ಅವರೇ ಪ್ಯಾಕ್ ಮಾಡ್ಕೊಂಡು ಅವರೇ ಹೋಗಿ ಉತ್ತಮ ರೇಟ್ ಸಿಗುತ್ತಂತಂದು ಮಾರ್ಕೆಟ್ ಇಡ್ತಿದ್ದವರು. ಬಟ್ ಏನಂದ್ರೆ 90% ಜನ ಇಲ್ಲೇ ಅವ್ರ ತೋಟದಲ್ಲೇ ಬಂದು ಖರೀದಿ ಮಾಡ್ಕೊಂಡು ಹೋಗ್ತಾರೆ, ರೈತರು ಇಲ್ಲೇ ಕೊಟ್ಬಿಡ್ತಾರೆ. ವಿಶೇಷವಾಗಿ ದಾಳಿಂಬೆಯನ್ನ ಬೆಳೆಯುವಂತ ರೈತರಿಗೆ ತಮ್ಮ ಸಲಹೆ ಸೂಚನೆಗಳನ್ನ ಏನು ಕೊಡ್ತೀರಿ? ರೈತರು ಏನು ತಪ್ಪು ಮಾಡ್ತಾ ಇದ್ದಾರೆ ಅನ್ನೋದನ್ನು ನೀವೇನಾದ್ರು ಅಬ್ಸರ್ವ್ ಮಾಡಿರ್ತೀರಿ, ನಿಮ್ಗೆ ಗೊತ್ತಿರ್ತಾವ ಕ್ಷೇತ್ರ ಮಟ್ಟದಲ್ಲಿ ಅವ್ರಿಗೆ ಅಂಥವ್ರಿಗೆ ಏನು ಸಲಹೆಯನ್ನು ಕೊಡ್ತೀರಿ? ಮೇನ್ ಅಂದರೆ ಒಂದು ಅಬ್ಸರ್ವ್ ಮಾಡಿದಂಗೆ ಗಿಡ ನಾಟಿ ಮಾಡಿದ್ಮೇಲೆ 8-10 ಸ್ವಲ್ಪ ಜನ ಆಗ್ಲಾಡಿ ನಾವು ಪ್ರೂನಿಂಗ್ ಮಾಡಿಬಿಟ್ಟು ಹಣ್ಣಿಗೆ ಬಿಡ್ತಾ ಇದ್ದಾರೆ. ಅದು ಒಂದು ರಾಂಗ್ ಪ್ರಾಕ್ಟೀಸ್ ಅಂತಂದು ಹೇಳಕ್ಕೆ ನಾನು ಇಷ್ಟಪಡ್ತೇನೆ. ಅದರಿಂದ ಏನಾಗುತ್ತೆ, ನಮ್ದಿನ್ನ ಗಿಡ ಬೆಳವಣಿಗೆ ಏನಾಗಿರೋದಿಲ್ಲ, ಆಲ್ರೆಡಿ ನಾವು ಇಳುವರಿ ತಗೊಳ್ಳೋದ್ರಿಂದ ಮುಂದೆ ಲಾಂಗ್ ಲೈಫ್ ಬರೋದಿಲ್ಲ. ಬಟ್ ಸ್ವಲ್ಪ ಜನ ರೈತರು ಅದಕ್ಕೂ ಸಂಜಯಿಸಿಕೊಡ್ತಾರೆ, ಲಾಂಗ್ ಬೇಕಾಗಿಲ್ಲ ನಮಗೆ, ಡಿಸೀಸ್ ಎಸ್ಕೇಪ್ ಮಾಡ್ಕೊಂಡ್ಬಿಟ್ಟು 2-3 ತೆಗೆದು ಮತ್ತೆ ಹೊಸ ಪ್ಲಾಂಟಿಂಗ್ ಮಾಡ್ತೀವಿ ಅನ್ನೋ ಲೆಕ್ಕದನ್ನು ಸ್ವಲ್ಪ ಜನ ರೈತರು ಇದ್ದಾರೆ. ಈಗ ನಿಮ್ಮ ಇಲಾಖೆ ಯೋಜನೆಗಳಿಗೆ ಬಂದಾಗ ಇಲಾಖೆಯಲ್ಲಿ ಮುಖ್ಯವಾದಂತಹ ಯೋಜನೆಗಳು ಯಾವ್ದಾವ? ಕೇಂದ್ರ ವಲಯ ಮತ್ತು ರಾಜ್ಯ ವಲಯ ಅಂತ ಹೇಳ್ತಾ ಇರ್ತೀರಿ, ರಾಜ್ಯ ವಲಯದಲ್ಲಿ ಯಾವ್ಯಾವ ಯೋಜನೆಗಳು ಬರ್ತವೆ, ಕೇಂದ್ರ ವಲಯದಲ್ಲಿ ಯಾವ್ಯಾವ ಯೋಜನೆಗಳು ಬರ್ತವೆ ತೋಟಗಾರಿಕೆ ಇಲಾಖೆಯಲ್ಲಿ? ಮುಖ್ಯವಾಗಿ ನಮಗೆ ಕೇಂದ್ರ ವಲಯದಲ್ಲಿ ಯೋಜನೆಗಳಂದ್ರೆ ಒಂದು ಮುಖ್ಯವಾದ ಎಲ್ಲರಿಗೂ ಅನುಕೂಲವಾಗುವಂತ ಯೋಜನೆ ಅಂದ್ರೆ ಹನಿ ನೀರಾವರಿ ಯೋಜನೆ. ಎಲ್ಲರಿಗೂ ಅನುಕೂಲ ಆಗ್ತದೆ ವಿವಿಧ ಹಂತದ ರೈತರಿಗೆ. ಅದೇ ರೀತಿ ಇನ್ನೊಂದು ರಾಷ್ಟ್ರೀಯ ತೋಟಗಾರಿಕಾ ಮಿಷನ್ ಯೋಜನೆ ಅಂತಿದೆ, ಇದರಲ್ಲಿ ನಾವು ಪ್ರದೇಶ ವಿಸ್ತರಣೆಗೆ ಸಹಾಯಧನ ಕೊಡ್ತೀವಿ, ಆಮೇಲೆ ಈರುಳ್ಳಿ ಶೇಖರಣಾ ಘಟಕಗಳಿಗೆ ಸಹಾಯಧನ ಕೊಡ್ತಾ ಇದ್ದೀವಿ. ಪ್ಲಾಸ್ಟಿಕ್ ಮಲ್ಚಿಂಗ್ ಮಾಡ್ಕೊಂತಾರೆ ಸ್ವಲ್ಪ ರೈತರು, ಅಂದರೆ ಕಳೆ ಮತ್ತು ನೀರು ಉಳಿಸೋದಕ್ಕೆ ಪ್ಲಾಸ್ಟಿಕ್ ಮಲ್ಚಿಂಗ್ ಸಹಾಯಧನ ಕೊಡ್ತೀವಿ. ಅದೇ ರೀತಿ ಕೃಷಿ ಹೊಂಡಗಳು ಕೊಡ್ತಾ ಇದ್ವು, ಅದರಲ್ಲಿ ಸಣ್ಣ ಕೃಷಿ ಹೊಂಡ 20 ಮೀಟರ್ 20 ಮೀಟರ್ 3 ಮೀಟರ್ ಮಾಡ್ಕೊಂಡ್ರೆ 75,000 ಸಬ್ಸಿಡಿ. ಅದೇ ರೀತಿ 4 ದೊಡ್ಡ ದೊಡ್ಡ ಕೃಷಿ ಹೊಂಡಗಳು 50 ಮೀಟರ್ 40 ಮೀಟರ್ ಇದು ಮಾಡ್ಕೊಂಡು ಸಮುದಾಯದ ಮೇಲೆ ಅಂದ್ರೆ ಒಂದು 3-4 ಜನ ರೈತರು ಸೇರಿಕೊಂಡು ಒಂದು 10 ನೀರಾವರಿ ಮಾಡ್ಕೊಂಡವ್ರಿಗೂ ಒಂದು ಕೃಷಿ ಹೊಂಡಕ್ಕೆ 4-5 ಈ ರೀತಿ ಸಹಾಯಧನಗಳನ್ನ ಕೃಷಿ ಹೊಂಡಗಳಿಗೆ ನೋಡ್ತಾ ಇದ್ವಿ. ಅದೇ ರೀತಿ ಪ್ಯಾಕೌಸ್ಗಳಿಗೆ ಅಂದ್ರೆ ಕೊಯ್ಲು ಮಾಡಿದ್ಮೇಲೆ ಅದನ್ನ ನಿರ್ವಹಣೆ ಮಾಡೋದಕ್ಕೆ ಪ್ಯಾಕಿಂಗ್ ಮಾಡೋದಕ್ಕೆ ಶೆಡ್ ಬೇಕನ್ನೋ ಇದರಿಂದ ಪ್ಯಾಕೌಸ್ ಅನ್ನೋ ಒಂದು ಇದನ್ನ ಕಾನ್ಸೆಪ್ಟ್ ಇದೆ, ಆ ಪ್ಯಾಕೌಸ್ಗಳಿಗೆ ಕೊಡ್ತಾ ಇದೀವಿ ಸಬ್ಸಿಡಿನ. ಅದೇ ರೀತಿ ಇನ್ನೊಂದು ಮುಖ್ಯವಾದ ಯೋಜನೆ ಅಂದ್ರೆ ಕೇಂದ್ರ ವಲಯದಲ್ಲಿ ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆ ಅಂತಂದು, ಇದರಲ್ಲೂ ನಾವು ಈ ಕಳೆದ ವರ್ಷದಿಂದ ಸುಮಾರು ಹೊಸ ಹೊಸ ಕಾಂಪೊನೆಂಟ್ಗಳನ್ನ ತಂದಿದ್ದಾರೆ. ಇದರಲ್ಲಿ ನೀರಿನಲ್ಲಿ ಕರಗುವಂತ ರಸಗೊಬ್ಬರಗಳನ್ನ ಪೂರೈಸೋದು, ಆಮೇಲೆ ಈ ಹಣ್ಣಿನ ಕವರ್ ಮಾಡ್ತಾರೆ ದಾಳಿಂಬೆಗೆ ನಾವು ಆಯಿತು ಪೇರ್ಲಕ್ಕಾಯಿತು ಕವರ್ ಮಾಡೋದು ಅಥವಾ ಗಿಡಕ್ಕೆ ಕವರ್ ಮಾಡೋದು ಅಂದರೆ ಅದನ್ನ ಸನ್ಬರ್ನ್ ಆಗಬಾರ್ದು ಪಕ್ಷಿಗಳು ತಿನ್ನಬಾರ್ದು ಅನ್ನೋ ಉದ್ದೇಶದಿಂದ ಒಂದು ಕವರ್ ಮಾಡ್ತಾರೆ, ಅದಕ್ಕೂ ನಾವು ಸಹಾಯಧನ ಕೊಡ್ತಾ ಇದ್ವಿ. ಅದೇ ರೀತಿ ಕೆನಪಿ ಮ್ಯಾನೇಜ್ಮೆಂಟಿಗೆ ಕೊಡ್ತಾ ಇದ್ವಿ ಈ ಆರ್ ಕೆ ವಿಯಲ್ಲಿ. ಅದೇ ರೀತಿ ಮತ್ತೆ ಈರುಳ್ಳಿ ಶೇಖರಣೆ ಘಟಕಗಳು ಅದರಲ್ಲೂ ಕೊಡ್ತಾ ಇದ್ವಿ, ನೀರಿನ ಕೃಷಿ ಹೊಂಡಗಳನ್ನು ಅದರಲ್ಲಿ ಕೊಡ್ತಾ ಇದ್ವಿ ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆಯಲ್ಲಿ. ಈ ಮೂರು ಮುಖ್ಯವಾದ ಮೂರು ಕೇಂದ್ರ ವಲಯ ಯೋಜನೆಗಳು. ರಾಜ್ಯ ವಲಯ ಯೋಜನೆ ಬಂದ್ಬಿಟ್ಟು ಸಮಗ್ರ ತೋಟಗಾರಿಕೆ ಅಭಿವೃದ್ಧಿ ಯೋಜನೆ ಅಂತಂದು, ಇದರಲ್ಲಿ ನಾವು ಮುಖ್ಯವಾಗಿ ನಾವು ಪ್ರದೇಶ ವಿಸ್ತರಣೆಗೆ ಅಂದರೆ ಈ ವರ್ಷ ನಾವು ಸುಮಾರು ಪೇರಲ, ಡ್ರ್ಯಾಗನ್ ಫ್ರೂಟು ಮತ್ತು ಇದು ನುಗ್ಗೆ ಆಮೇಲೆ ದಾಳಿಂಬೆಗೆ ನಾವು ಪ್ರದೇಶ ವಿಸ್ತರಣೆಗೆ ಸಹಾಯಧನ ಕೊಡ್ತಾ ಇದ್ದೀವಿ. ಇಲ್ಲಿ ದಾಳಿಂಬೆ ನಂತರ ಕ್ಷೇತ್ರ ಯಾವ ಹಣ್ಣಿನ ಬೆಳೆ ಜಾಸ್ತಿ ಇದೆ ಕುಷ್ಟಿ ಭಾಗದಲ್ಲಿ? ದಾಳಿಂಬೆ ಜಾಸ್ತಿ ಇದೆ ಅಥವಾ ಬೇರೆ ಇತರ ಬೆಳೆಗಳು ಇದಕ್ಕಿಂತಲೂ ಕ್ಷೇತ್ರ ಜಾಸ್ತಿ ಇರುವಂತಹ ಬೆಳೆಗಳು ಅದಾವ ಇಲ್ಲಿ? ಇಲ್ಲ, ದಾಳಿಂಬೆ ಕಡಿಮೆ ಆಗಿತ್ತು ನಮ್ದು. ಆಕ್ಚುಲಿ ಒಂದು ಎರಡು ಮೂರು ವರ್ಷದ ಹಿಂದ್ಗಡೆ ನಮ್ಮ ಪೇರಲ ಜಾಸ್ತಿ ಏರಿಯಾ ಇತ್ತು, ಮತ್ತೆ ಈಗ ಈ ಎರಡು ವರ್ಷದಲ್ಲಿ ಜಾಸ್ತಿ ದಾಳಿಂಬೆ ನಾಟಿ ಆಗಿದೆ. ಪ್ರಮುಖವಾದ ಬೆಳೆ ಅಂದ್ರೆ ಈಗ ಏರಿಯಾ ಇರೋದ್ರಲ್ಲಿ ನಮ್ಮ ದಾಳಿಂಬೆನ ಸರ್. ಆಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಪೇರಲ ಇದೆ. ಪೇರ್ಲನ್ನು ಸುಮಾರು ನಮ್ಮ ತಾವರಗೆರೆ ಹೋಬಳಿಯಲ್ಲಿ ಸುಮಾರು ಉತ್ಕೃಷ್ಟವಾದಂತಹ ಪೇರ್ಲ ಬರ್ತಾ ಇದೆ. ಅದರಲ್ಲಿ ಸ್ವಲ್ಪ ಸಮಸ್ಯೆಗಳಂದ್ರೆ ಫ್ರೂಟ್ ಫ್ಲೈ ಒಂದು ಮತ್ತೆ ನಮ್ಮ ಡೈಬ್ಯಾಕ್ ಅಂತಂದು ಅವು ಎರಡು ನೆಮಟೋಡ್ ಪ್ರಾಬ್ಲಮ್ ಬರ್ತಾ ಇದೆ, ಅದರಿಂದ ಸ್ವಲ್ಪ ಏರಿಯಾ ನಮಗೆ ಡೌನ್ ಆಗಿದೆ. ಬಟ್ ಇಲ್ಲಿ ಉತ್ಕೃಷ್ಟವಾಗಿ ಬರ್ತಾ ಇದೆ ಪೇರ್ಲನ್ನು. ಈಗ ಕುಷ್ಟಗಿ ತಾಲೂಕಿನಲ್ಲಿ ಹೇರಳವಾದಂತ ತೋಟಗಾರಿಕಾ ಕ್ಷೇತ್ರ ಇದೆ, ಸಾಕಷ್ಟು ಯೋಜನೆಗಳಿದ್ದಾವೆ, ರೈತರು ಹೊಸ ಹೊಸ ರೈತರು ಸೇರ್ತಾ ಇರ್ತಾರೆ ಬರ್ತಿರ್ತಾರೆ ತೋಟಗಾರಿಕೆ ಬೆಳೆಗಳಿಗೆ. ಏನು ಸರ್ಕಾರ ಅನುದಾನ ಕೊಡುತ್ತೆ ತಮ್ಮ ಇಲಾಖೆಗೆ? ಸರ್ಕಾರ ಯೋಜನೆಗಳಲ್ಲಿ ತಮ್ಮೊಂದು ಟಾರ್ಗೆಟ್ ಅನ್ನು ಕೊಟ್ಟಿರ್ತಾರೆ ಇಷ್ಟೇ ಇಷ್ಟೇ ಅಂತೇಳಿ, ಹೇಗೆ ಎಲ್ಲ ರೈತರಿಗೂ ಟಾರ್ಗೆಟ್ ಅನ್ನ ಮೀರಿ ರೈತರು ಬಂದಿರ್ತಾರೆ ಒಮ್ಮೆ ಎಲ್ಲರಿಗೂ? ಅವಾಗ ಅಂತ ಸಂದರ್ಭದಲ್ಲಿ ಏನು ಹೇಳ್ತೀರಿ ರೈತರಿಗೆ? ಒಂದು ಮುಗಿದು ನಿಮ್ಮ ಬಜೆಟ್ ಮುಗಿದ್ಬಿಟ್ಟಿರ್ತದ, ಬೇಡಿಕೆ ಜಾಸ್ತಿ ಬರ್ತದೆ ವರ್ಷದಿಂದ ವರ್ಷಕ್ಕೆ ತೋಟಗಾರಿಕೆ ಒಂದು ಇಲಾಖೆಯಿಂದ ಈ ಭಾಗದಲ್ಲಿ? ಇಲ್ಲ, ನಾವು ಮ್ಯಾಕ್ಸಿಮಮ್ ಬಂದ ರೈತರಿಗೆ ಯಾವುದೋ ಒಂದು ಕಾಂಪೊನೆಂಟ್ ಕೊಟ್ಟೆ ಕೊಡ್ತಾ ಇದ್ದೀವಿ ಸರ್. ಪ್ರದೇಶ ವಿಸ್ತರಣೆಗಂತೂ ಕೊರತೆ ಇಲ್ಲ, ಯಾಕಂದ್ರೆ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಇದಕ್ಕೆ ಲಿಮಿಟೆಡ್ ಅಂತ ಗುರಿ ಅನ್ನೋದಿಲ್ಲ. ಹಾಗಾಗಿ ಶಕ್ತಿ ಮೀರಿ ನಾವು ಮಾಡ್ತಾ ಇದ್ದೀವಿ, ಪ್ರದೇಶ ವಿಸ್ತರಣೆಗೆ ನಮಗೆ ಕೊರತೆ ಇಲ್ಲ. ಪ್ರದೇಶ ವಿಸ್ತರಣೆ ಬಿಟ್ಟು ಇನ್ನೇನಂದ್ರೆ ಉಳಿದ ಕಾಂಪೊನೆಂಟ್ಗಳನ್ನ ಪ್ಯಾಕ್ ಹೌಸ್ ಕೃಷಿ ಹೊಂಡಗಳು ಇವು ಲಿಮಿಟೆಡ್ ಇರ್ತವೆ, ಎಲ್ಲರಿಗೂ ಒಂದೇ ವರ್ಷ ನಾವು ಇದು ಕೊಡೋಕ್ಕಾಗೋದಿಲ್ಲ. ಬಟ್ ಅದನ್ನು ಹಂತ ಹಂತವಾಗಿ ಎಲ್ಲ ರೈತರಿಗೂ ಪ್ರಗತಿಪರ ರೈತರು ಯೂಸ್ ಮಾಡ್ಕೊಳ್ಳೋಂಥವ್ರನ್ನ ನಾವು ನೋಡ್ಬಿಟ್ಟು ಅವ್ರಿಗೆ ಕೊಡ್ತಾ ಇದ್ದೀವಿ. ವರ್ಷ ಬಿಟ್ಟು ಒಂದು ವರ್ಷ ಆದರೂ ನಾವು ನೆಕ್ಸ್ಟ್ ಇಯರ್ಗೆ ಅನುಕೂಲ ಮಾಡ್ತಾ ಇದ್ದೀವಿ ಸರ್. ಹೇಗೆ ಸರ್ಕಾರ ಇಲಾಖೆಗೆ ಅನುದಾನವನ್ನು ವರ್ಷದಿಂದ ವರ್ಷಕ್ಕೆ ಜಾಸ್ತಿ ಮಾಡ್ತಾ ಇದೆ ತೋಟಗಾರಿಕೆ ಇಲಾಖೆಗೆ? ಮಾಡ್ತಾ ಇದೆ, ನಾವು ನಾಲ್ಕು ವರ್ಷದ ಹಿಂದ್ಗಡೆ ಸಾಕಷ್ಟು ಭಾಳ ಇರ್ತಿತ್ತು ಸಬ್ಸಿಡಿಗಳು. ಸ್ವಲ್ಪ ನಮಗೆ ಕೊರೋನಾ ಇದರಿಂದ ಏನಾಗಿದೆ ಅಲ್ಲ ಅದರಾಗಿಂದ ಸ್ವಲ್ಪ ಬಜೆಟ್ಗಳ ಕೊರತೆ ಇದೆ, ಮೊದಲಿಗಿಂತ ಸ್ವಲ್ಪ ಕಡಿಮೆ ಆಗಿದೆ. ಬಟ್ ಈಗ ನಾವು ಮಾಡ್ತಾ ಇದೀವಿ. ಈಗ ಹೊಸ ತೋಟಗಾರಿಕೆ ಬೆಳೆಗಳು ಅಂದ್ರೆ ಹಣ್ಣಿನ ಬೆಳೆಗಳು ಇರಬಹುದು, ಈ ಡ್ರ್ಯಾಗನ್ ಫ್ರೂಟ್ ಇರಬಹುದು, ಅಥವಾ ಬೇರೆ ಹಣ್ಣಿನ ಬೆಳೆಗಳಿಗೆ ಯಾಕೆ ರೈತರು ಅಷ್ಟು ಒಲಿತಾ ಇಲ್ಲ? ಬೇರೆ ಸಾಕಷ್ಟು ಇದಾವೆ ಈ ಭಾಗದಲ್ಲಿ, ಒಳ್ಳೆ ವಾತಾವರಣ ಇದೆ, ಒಳ್ಳೆ ಭೂಮಿ ಇದೆ, ಇಲ್ಲೆಲ್ಲ ಹೊಸ ಬೆಳೆಗಳಿಗೆ ಯಾಕೆ ಹೋಗ್ತಾ ಇಲ್ಲ ರೈತರು? ಡ್ರ್ಯಾಗನ್ ಫ್ರೂಟ್ ಈಗ ಹೊಸದಾಗಿ ಬರ್ತಾ ಇದೆ ಏರಿಯಾಗೆ. ಆಲ್ರೆಡಿ ನಮ್ಮ ಕುಷ್ಟಗಿಯಲ್ಲಿ ಸುಮಾರು ಒಂದು 20-25 ಎಕರೆಗೆ ಆಲ್ರೆಡಿ ನಾಟಿ ಆಗಿದೆ ಈ ವರ್ಷನೇ, ಹೊಸದಾಗಿ ಬರ್ತಾ ಇದಾರೆ. ಬಟ್ ಅದಕ್ಕೆ ಇನ್ನ ಸರಿಯಾದಂತ ಮಾರ್ಕೆಟ್ಗೆ ಇದು ಗೊತ್ತಾಗದೇ ಇರೋದಕ್ಕೆ ರೈತರು ಇದು ಮಾಡ್ತಾ ಇದಾರೆ. ಬಟ್ ಬರುತ್ತೆ ಅಂದ್ರೆ ಆಮೇಲೆ ಡ್ರ್ಯಾಗನ್ ಫ್ರೂಟ್ ಏನಾಗುತ್ತೆ ಸರ್, ಮೊದಲನೇ ವರ್ಷದ ಇನ್ವೆಸ್ಟ್ಮೆಂಟ್ ಜಾಸ್ತಿ ಇದೆ. ನಿಮ್ಗೆ ಒಂದ್ ಎಕರೆಗೆ ಒಂದು ಡ್ರ್ಯಾಗನ್ ಫ್ರೂಟ್ ಮಾಡ್ಬೇಕಂದ್ರೆ ಸುಮಾರು 4-5 ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾಗತ್ತೆ. ಇದರಿಂದ ಸ್ವಲ್ಪ ಹಿಂದೆಟ್ ಆಗ್ತಾ ಇದಾರೆ ಅದನ್ನ ಡ್ರ್ಯಾಗನ್ ಫ್ರೂಟ್ ಮಾಡೋದಕ್ಕೆ. ಆಮೇಲೆ ನಾವು ಒಂದಿಬ್ಬರು ಮೂವರು ರೈತರು ಇದನ್ನು ಮಾಡಿದ್ದಾರೆ, ಸೀತಾಫಲ ಮಾಡಿದ್ದಾರೆ. ಸೀತಾಫಲ ಚೆನ್ನಾಗಿ ಬರ್ತಾ ಇದೆ, ಬಟ್ ಅದರಲ್ಲೂ ಸ್ವಲ್ಪ ನಾವು ಫ್ರೂಟ್ ಫ್ಲೈ ಒಂದು ಸಮಸ್ಯೆ ಕಾಣ್ತಾ ಇದ್ದೀವಿ. ಆಮೇಲೆ ನೇರಳೆ ಚೆನ್ನಾಗಿದೆ, ಒಂದಿಷ್ಟು ಜನ ರೈತರು ಮಾಡಿದ್ದಾರೆ ಈಗ ಆಲ್ರೆಡಿ, ಅದು ಮಾರ್ಕೆಟಲ್ಲಿ ಸಾಕಷ್ಟು ವಿಫುಲ್ ಅವಕಾಶಗಳಿದೆ ಸರ್. ನೇರಳೆಗೆ ಮಾರ್ಕೆಟ್ ಚೆನ್ನಾಗಿದೆ, ಅದನ್ನ ನಾವು ಸಜೆಸ್ಟ್ ಮಾಡ್ತಾ ಇದೀವಿ, ಮಾಡ್ರಿ ಒಂದು ಎಷ್ಟು ಮಂದಿ ಅಂತ ಅಂದ ಚೆನ್ನಾಗಿ ಬರ್ತಾ ಇದೆ. ಈ ಭಾಗದಲ್ಲಿ ಪೇರ್ಲ ಬರ್ತಾ ಇದೆ ಅಂತ ಹೇಳಿದ್ರೆ ತಾವು ಮಾಡ್ತಾ ಇದ್ದಾರೆ ರೈತರು ಅಂತ, ಯಾವ್ದು ತಳಿ ಚೆನ್ನಾಗಿ ಹಣ್ಣು ಗುಣಮಟ್ಟ ಮಾಡ್ಲಿಕ್ಕೆ ಯಾವ ತಳಿಯನ್ನ ತಾವು ತಜ್ಞರಾಗಿ ಹೇಳ್ತಾ ಇದ್ದಾರೆ ರೈತರಿಗೆಲ್ಲ? ನಾವು ಹೇಳ್ಬೇಕಂದ್ರೆ ಇಲ್ಲಿ ಲಕ್ನೋ 49 ಅತ್ಯುತ್ತಮವಾದಂತ ತಳಿ ಇಲ್ಲಿ ಇದಕ್ಕೆ ಈ ಪ್ರದೇಶಕ್ಕೆ. ಯಾಕಂತ ಥಾಯ್ ಪಿಂಕ್ ಅಂತಂದ ವೆರೈಟಿನ ಜಾಸ್ತಿ ಮಾಡಿದ್ರು, ಅದರಲ್ಲಿ ಮುಖ್ಯವಾಗಿ ನಮ್ಗೆ ಡೈಬ್ಯಾಕ್ ಒಂದು ಆಮೇಲೆ ಫ್ರೂಟ್ ಫ್ಲೈ ಅಟ್ಯಾಕ್ ಜಾಸ್ತಿ ಇದೆ. ಕಂಪೇರಿಟಿವ್ ನಾವು ಲಕ್ನೋ 49 ತಗೊಂಡಾಗ ಈ ಡೈಬ್ಯಾಕ್ನು ಕಡಿಮೆ ಇದೆ ಮತ್ತೆ ಫ್ರೂಟ್ ಫ್ಲೈ ಅಟ್ಯಾಕ್ ಕಡಿಮೆ ಇದೆ ಇನ್ಸಿಡೆನ್ಸ್. ಅದರಿಂದ ನಾವು ಇಲ್ಲಿ ಆಮೇಲೆ ಲೋಕಲ್ ಮಾರ್ಕೆಟ್ಗೆ ಚೆನ್ನಾಗಿ ಹೋಗುತ್ತೆ, ಲಿಮಿಟೇಷನ್ ಇರೋದಿಲ್ಲ ಅದಕ್ಕೆ. ಅದರಿಂದ ನಾವು ಲಕ್ನೋ 49 ಶಿಫಾರಸು ಮಾಡ್ತೀವಿ. ಮತ್ತೊಂದು ಒಳ್ಳೆ ಇದು ಅಂತಂದ್ರೆ ಹಣ್ಣಿನ ರಾಜ ಅಂತ ಹೇಳ್ತೀವಿ ನಾವು ಮಾವಿನ ಹಣ್ಣಿಗೆ. ಮಾವಿನ ಒಂದು ಕ್ಷೇತ್ರ ನೋಡಿದ್ರೆ ಕುಷ್ಟಗಿ ತಾಲೂಕಿನಲ್ಲಿ ವಿಶೇಷವಾಗಿ ಕಡಿಮೆ ಇದೆ ಅಂತ ಅನ್ಸುತ್ತೆ, ಯಾಕೆ ರೈತರು ಅಷ್ಟು ಹೋಗ್ತಾ ಇಲ್ಲ ಮಾವಿನ ಬೆಳೆಗೆ? ಈ ಪ್ರದೇಶದಾಗ ಮೊದಲಿಂದ ಏನಾಗಿದೆ ಸರ್, ಇಲ್ಲಿ ಇದೆ ಏರಿಯಾನಕ್ಕೇನೋ ಒಂದು 300-350 ಎಕ್ಟರ್ಸ್ ಮಾವು ಇದೆ ನಮ್ಮಲ್ಲೇನೋ ಇದೆ. ಬಟ್ ಇಲ್ಲಿಂದ ಮೊದಲಿಂದ ಇಲ್ಲಿ ದಾಳಿಂಬೆ ಉತ್ಕೃಷ್ಟವಾಗಿ ಬರೋದ್ರಿಂದ ದಾಳಿಂಬೆಗೆ ಜಾಸ್ತಿ ಹೋಗಿದ್ದಾರೆ ರೈತರು. ನಾವು ಇಲ್ಲಿ ಹೊಸದಾಗಿ ಒಂದಿಷ್ಟು ಮಂದಿ ರೈತರಿಗೆ ಮಾಡ್ತಾ ಇದ್ರೆ ನಾವು ಕೇಸರಿ ವೆರೈಟಿನ ಶಿಫಾರಸು ಮಾಡ್ತಾ ಇದೀವಿ ಇಲ್ಲಿ ಮಾವು ಮಾಡಕ್ಕೆ. ಯಾಕಂದ್ರೆ ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ ಕೇಸರ್ ಅತ್ಯುತ್ತಮವಾದಂತ ಒಂದು ಇದು ಬರ್ತಾ ಇದೆ, ಗುಣಮಟ್ಟನೂ ಬರ್ತಾ ಇದೆ, ಇಳುವರಿನೂ ಚೆನ್ನಾಗಿ ಕೊಡ್ತಾ ಇದೆ. ಆಮೇಲೆ ನಮ್ಮ ಗುಜರಾತ್ ಅಲ್ಲಿ ಮೇನ್ ನಮ್ಮ ಕೇಸರ್ ವೆರೈಟಿ ಫೇಮಸ್, ಹೆಂಗ್ ರತ್ನಗಿರಿ ಆಪೂಸ್ ಇದೆಲ್ಲ ಆ ರೀತಿ ಗುಜರಾತಿದ್ದ ಕೇಸರ್ ಹೇಳ್ತಾರೆ. ಆ ಗುಜರಾತ್ಗಿಂತ ಒಂದ್ ತಿಂಗಳ ಮೊದಲೇ ನಮ್ಮಲ್ಲಿ ಕೊಪ್ಪಳದಲ್ಲಿ ಬರ್ತಾ ಇದೆ ಆ ವೆರೈಟಿ. ಅದರಿಂದ ಮಾರ್ಕೆಟ್ ಉತ್ತಮ. ಲಾಸ್ಟ್ ಇಯರ್ 180-200 ರೂಪಾಯಿ ತನಕ ಮಾರಾಟ ಆಗಿದೆ ನಮ್ಮಲ್ಲಿ ಕೇಸರ್ ವೆರೈಟಿ. ಇದನ್ನ ನಾವು ಅದನ್ನ ಮಾವು ಶಿಫಾರಸ್ ಮಾಡ್ತಾ ಇದೀವಿ. ಬಟ್ ನಮ್ಮ ಕುಷ್ಟಗಿ ತಾಳಕದಲ್ಲಿ ಕಡಿಮೆ, ಬಟ್ ಕೊಪ್ಪಳ ಮತ್ತು ಗಂಗಾವತಿ ತಾಲೂಕದಲ್ಲಿ ಬಾಳೆ ಏರಿಯಾ ಇದೆ. ಈ ತರ ಹಣ್ಣಿನ ಬೆಳೆ ಅಂದ್ರೆ ಬಾಳೆ ಮತ್ತು ಚಿಕ್ಕು ಅದು ಕ್ಷೇತ್ರ ಬರುತ್ತಾ ಇಲ್ಲಿ ಕುಷ್ಟಿ ಭಾಗದಲ್ಲಿ? ಬಾಳೆ ಚಿಕ್ಕು ಇಲ್ಲ ಸರ್, ಇಲ್ಲಿ ಒಬ್ಬರಿಬ್ಬರು ರೈತರು ಮಾಡಿರೋದು ಬಿಟ್ರೆ ಕಡಿಮೆ ಬಾಳೆ. ಈಗ ಗ್ರೀನ್ ಆಪಲ್ ಅಂತೇಳಿ ಬರ್ ಬಂದಿದೆ, ಹೊಸ ತಳಿ ಎಲ್ಲ ಹಾಕ್ತಾ ಇದಾರೆ, ಅದು ಕ್ಷೇತ್ರ ಇಲ್ಲ ಇಲ್ಲಿ? ಗ್ರೀನ್ ಬರ್ ಇಲ್ಲ, ಆಪಲ್ ಬರ್ ವೆರೈಟಿ ಇಲ್ಲ ಇಲ್ಲಿ ಮಾಡ್ತಾ ಇಲ್ಲ ಸರ್ ಇಲ್ಲಿ. ವಿಶೇಷವಾಗಿ ರೈತರಿಗೆ ಈ ಭಾಗದಲ್ಲಿ ಇಲಾಖೆ ಒಂದು ಯೋಜನೆಗಳ ಒಂದು ಸದುಪಯೋಗವನ್ನ ರೈತರು ಪಡ್ಕೋತಿದ್ದಾರೆ ನಿಮ್ಮ ಕುಷ್ಟಗಿ ತಾಲೂಕಿನಲ್ಲಿ? ಸಾಕಷ್ಟು ಪಡ್ಕೊಂತಿದ್ದಾರೆ ಸರ್. ಅವರ ಡಿಮಾಂಡ್ ಅನ್ನ ಮೀಟ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಹೌದು. ಏನ್ ಹೇಳಿಕ್ಕೆ ಇಷ್ಟಪಡ್ತೀರಿ ರೈತರಿಗೆ, ವಿಶೇಷವಾಗಿ ತೋಟಗಾರಿಕೆ ಬೆಳೆಯನ್ನ ಬೆಳೆಯುವಂತ? ಯಾಕಂದ್ರೆ ಒಬ್ಬರು ದಾಳಮರ ಎಲ್ಲರೂ ದಾಳಮರ ಕಡೆ ಹೋಗ್ಬಿಡ್ತಾರೆ, ಒಬ್ಬರು ಪೇರ್ಲ ಹಚ್ಚಿದಾಗ ಎಲ್ಲರೂ ಪೇರ್ಲ ಅಂತೇಳಿ ಎಕ್ಸ್ಟೆಂಡ್ ಮಾಡ್ತಾರೆ ಏರಿಯಾವನ್ನ ಕ್ಷೇತ್ರವನ್ನ. ಹೀಗೆ ರೈತರಲ್ಲಿ ಒಂದಿರುತ್ತೆ ಇಂಥ ಸಂದರ್ಭದಲ್ಲಿ ಒಮ್ಮೆ ಎಲ್ಲೊಮ್ಮೆ ಹಾನಿಯಾಗುವ ಸಾಧ್ಯತೆಗಳು ಇರ್ತಾವೆ ಒಮ್ಮೆ. ಇದನ್ನ ಗಮನಿಸಿದಾಗ ತಾವು ತಜ್ಞರಾಗಿ ಇಲಾಖೆಯವರಾಗಿ ಹೊಸದಾಗಿ ಏನು ತೋಟಗಾರಿಕೆ ಬೆಳೆಗಳಿಗೆ ಹೋಗುವಂತ ರೈತರಿಗೆ ಏನು ಸಲಹೆಯನ್ನು ಕೊಡ್ತೀರಿ? ನಾವು ಮೇಜರ್ ಅಂದ್ರೆ ಇದು ಮಿಕ್ಸ್ಡ್ ಕ್ರಾಪಿಂಗ್ ಪದ್ಧತಿಗೆ ಹೋಗಬೇಕಾಗತ್ತೆ. ಒಂದೇ ವೆರೈಟಿ ಮೇಲೆ ಒಂದು ಅಥವಾ ಒಂದೇ ಬೆಳೆ ಮೇಲೆ ಅಲು ಅವಲಂಬಿಸೋಕ್ಕಿಂತ ವೈಜ್ಞಾನಿಕವಾಗಿ ಸಣ್ಣ ಪ್ರಮಾಣದಲ್ಲಿ, ಈಗ ಎಲ್ಲ ಹೈ ಡೆನ್ಸಿಟಿ ಸಿಸ್ಟಮ್ ಬಂದಿದೆ, ಮೊದಲೇನು ರೆಗ್ಯುಲರ್ ಸ್ಪೇಸಿಂಗ್ ಕೊಡೋದಕ್ಕಿಂತ ಈಗ ಹೈ ಡೆನ್ಸಿಟಿ ಸಿಸ್ಟಮಲ್ಲಿ 2-2 ಎಕರೆನೋ 3-3 ಎಕರೆ ಸ್ಪ್ಲಿಟ್ ಮಾಡ್ಕೋಬೇಕು. ಸ್ವಲ್ಪ ಏರಲ ಸ್ವಲ್ಪ ಮಾವು ಸ್ವಲ್ಪ ದಾಳಿಂಬೆ ಈ ರೀತಿ ಮಾಡಿಕೊಂಡು ಬೇರೆ ಬೇರೆ ಬೆಳೆಗಳು ಮಾಡಿಕೊಂಡು ಇದರಿಂದ ಒಂದು ಸಪೋಸ್ ಒಂದು ಯಾವ್ದಾದ್ರು ಬೆಳೆ ಫೇಲ್ ಆದ್ರೂ ಇನ್ನೊಂದ್ರಲ್ಲಿ ನಾವು ಪಡೆದುಕೊಳ್ಳೋ ಚಾನ್ಸಸ್ ಇರ್ತೈತಿ. ಅದೇ ರೀತಿ ಇರೋಂಥ ನಮ್ಮ ಯೋಜನೆಗಳನ್ನೆಲ್ಲ ಇರೋ ನಾವು ಏನು ಗುರಿಗೆ ತಕ್ಕಂತೆ ನಾವು ಹಂಚ್ತಾ ಇರ್ತೀವಿ, ಅದನ್ನ ಸದುಪಯೋಗ ಪಡಿಸಿಕೊಂಡು ತೋಟಗಾರಿಕೆಯಲ್ಲಿ ಲಾಸ್ ಅಂತೂ ಇರೋದಿಲ್ಲ. ನಾನು ನೋಡಿದ ಮಷ್ಟಿಗೆ ಯಾರು ಅಂದ್ರೆ ಬೇರೆ ನಾವು ಕೃಷಿ ಬೆಳೆಗಳಿಗಿಂತ ಉತ್ತಮವಾಗಿ ತೋಟಗಾರಿಕೆದಲ್ಲಿ ನಮ್ಗೆ ಸ್ವಲ್ಪ ರಿಸ್ಕ್ ಫ್ಯಾಕ್ಟರ್ ಇದ್ರೂ ಅತ್ಯುತ್ತಮವಾದಂತ ಲಾಭದಾಯಕವಾದಂತ ಬೆಳೆಗಳಿವು, ಅದಕ್ಕೆ ಇದರಲ್ಲಿ ಸದುಪಯೋಗ ಪಡಿಸ್ಕೋಬೇಕಂತ ಹೇಳ್ತೀವಿ. ಒಳ್ಳೇದು ದುರ್ಗಾ ಪ್ರಸಾದ್ ಅವರೇ, ಇದುವರೆಗೂ ಕುಷ್ಟಗಿ ಒಂದು ತಾಲೂಕಿನಲ್ಲಿ ಯಾವ ರೀತಿ ತೋಟಗಾರಿಕೆ ಕ್ಷೇತ್ರ ಇದೆ, ಯಾವ್ಯಾವ ಬೆಳೆಗಳನ್ನು ರೈತರು ಬೆಳೆದಿದ್ದಾರೆ, ಇಲಾಖೆಯಲ್ಲಿ ಏನೆಲ್ಲ ಯೋಜನೆಗಳಿದ್ದಾವೆ, ಹಾಗೆ ತೋಟಗಾರಿಕೆ ಬೆಳೆಗಾರರಿಗೆ ಒಂದಿಷ್ಟು ಸಲಹೆ ಸೂಚನೆಗಳನ್ನು ಸಹ ಕೊಟ್ಟಿದ್ದೀರಿ ಒಂದು ಕಾರ್ಯಕ್ರಮದಲ್ಲಿ. ಈ ಒಂದು ಕುಷ್ಟಿ ಭಾಗದಲ್ಲಿ ಒಳ್ಳೆಯ ವಾತಾವರಣ ಇದೆ, ಒಳ್ಳೆಯ ಮಣ್ಣು ಇದೆ ಸಹ ತೋಟಗಾರಿಕೆ ಬೆಳೆಗಳಿಗೆ. ನೀರಿನ ಅನುಕೂಲತೆಯನ್ನು ರೈತರು ಮಾಡ್ಕೋಬೇಕು, ಮಳೆ ನೀರಿನ ಕೊಯ್ಲನ್ನು ಮಾಡ್ಕೊಳ್ಳೋದು, ಅಂತರ್ಜಲವನ್ನು ಜಾಸ್ತಿ ಮಾಡ್ಕೊಳ್ಳೋದು, ನೀರಿನ ಒಂದು ಸದುಪಯೋಗನ ಮಾಡ್ಕೊಂಡ್ರೆ ಖಂಡಿತ ತೋಟಗಾರಿಕೆ ಬೆಳೆಗಳು ಅತ್ಯಂತ ಲಾಭದಾಯಕ ಅಂತಕ್ಕಂಥ ವಿಚಾರವನ್ನು ತಾವು ಹೇಳಿದಿರಿ. ರೈತರು ತಜ್ಞರ ಸಲಹೆಯನ್ನು ಪಡೆದು, ಇಲಾಖೆ ಅಧಿಕಾರಿಗಳ ಸಲಹೆಯನ್ನು ಪಡೆದು, ಹೊಸದಾಗಿ ಯಾರು ತೋಟಗಾರಿಕೆ ಬೆಳೆಗಳಿಗೆ ಹೋಗ್ತಾರೆ ಆ ಸಲಹೆಯನ್ನು ಪಡೆದು ತೋಟಗಾರಿಕೆ ಬೆಳೆಗಳಿಗೆ ಹೋಗೋದು ಒಳ್ಳೆಯದು. ಇದುವರೆಗೆ ನಿಮ್ಮ ಕುಷ್ಟಗಿಯ ತೋಟಗಾರಿಕೆ ಇಲಾಖೆಯಲ್ಲಿ ಯಾವ ರೀತಿ ಕಾರ್ಯಚಟುವಟಿಕೆಗಳು ನಡೆದಿದ್ದಾವೆ, ಜೊತೆಗೆ ಯೋಜನೆಗಳು ಏನಿದ್ದಾವೆ ಅಂತಕ್ಕಂಥ ವಿಚಾರವನ್ನು ನಮ್ಮ ಕೇಳುಗರೊಂದಿಗೆ ರೈತರೊಂದಿಗೆ ಹಂಚಿಕೊಂಡದಕ್ಕೆ ಎಲ್ಲ ರೈತರ ಪರವಾಗಿ ತಮಗೆ ಧನ್ಯವಾದ. ನಮಸ್ಕಾರ. ನಮಸ್ಕಾರ ಸರ್, ಧನ್ಯವಾದಗಳು. ಇದುವರೆಗೆ ಕುಷ್ಟಗಿ ತಾಲೂಕಿನಲ್ಲಿ ತೋಟಗಾರಿಕೆಗೆ ಅವಕಾಶಗಳು ಮತ್ತು ಇಲಾಖೆಯ ಯೋಜನೆಗಳ ಕುರಿತು ಸಹಾಯಕ ತೋಟಗಾರಿಕೆ ನಿರ್ದೇಶಕರಾದ ದುರ್ಗಾ ಪ್ರಸಾದ್ ಅವರೊಡನೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಡಾಕ್ಟರ್ ವಿ ಜಿ ಬಾವಲತಿ. ಈಗ ಕೇಳಿ ಪೇಟೆ ಧಾರಣೆ. ಕೃಷಿ ಉತ್ಪನ್ನ ಮಾರುಕಟ್ಟೆಯ ಇಂದಿನ ಪೇಟೆ ಧಾರಣೆ ಪ್ರತಿ ಕ್ವಿಂಟಲ್ಗೆ ಕನಿಷ್ಠ ಹಾಗೂ ಗರಿಷ್ಠ ದರ ಈ ರೀತಿ ಇದೆ. ರಾಯಚೂರು ಮಾರುಕಟ್ಟೆ ಬೆಲೆ ಹತ್ತಿ ಹೈಬ್ರಿಡ್ 44 7,500 ರೂಪಾಯಿಗಳಿಂದ 8,800 ರೂಪಾಯಿಗಳು. ನೆಲಗಡಲೆ ಶೇಂಗಾ ಗುಂಗ್ರಿ 4,896 ರೂಪಾಯಿಯಿಂದ 7,899 ರೂಪಾಯಿಗಳು. ಈರುಳ್ಳಿ 400 ರೂಪಾಯಿಯಿಂದ 1,850 ರೂಪಾಯಿಗಳು. ಭತ್ತ ಸೋನಾ ಮುಸುರಿ 1,700 2,499 ರೂಪಾಯಿಗಳು. ಸೂರ್ಯಕಾಂತಿ 5,329 5,751 ರೂಪಾಯಿಗಳು. ಕೆಂಪು ತೊಗರಿ 4,005 ರೂಪಾಯಿಗಳಿಂದ 7,655 ರೂಪಾಯಿಗಳು. ಬಿಳಿ ತೊಗರಿ 6,381 ರೂಪಾಯಿಗಳು. ಅದೇ ರೀತಿ ಲಿಂಗಸೂರು ಮಾರುಕಟ್ಟೆಯ ಪೇಟೆ ಧಾರಣೆ ರೀತಿ ಇದೆ. ಸಜ್ಜೆ 2,200, ಕೆಂಪು ಮೆಣಸಿನಕಾಯಿ 7,000, ತೊಗರಿ 7,350 7,400 ರೂಪಾಯಿಗಳು. ಇದಾಗಿತ್ತು ಇಂದಿನ ಪೇಟೆ ಧಾರಣೆ. ಈಗ ಕೇಳಿ ಹವಾಮಾನ ಆಧಾರಿತ ರೈತರಿಗೆ ಕೃಷಿ ಸಲಹೆಗಳು. ರೈತ ಬಾಂಧವರಿಗೆಲ್ಲ ಶರಣು, ಶರಣಾರ್ಥಿಗಳು. ರೈತ ಬಾಂಧವರೇ, ಗ್ರಾಮೀಣ ಕೃಷಿ ಮೌಸಮ್ ಸೇವಾ, ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು, ಹಾಗೆ ಭಾರತ ಹವಾಮಾನ ಮುನ್ಸೂಚನಾ ಕೇಂದ್ರ ಬೆಂಗಳೂರು ಇವರುಗಳ ಜಂಟಿ ಪ್ರಸಾರದಂತೆ ರಾಯಚೂರು ಜಿಲ್ಲೆಯ ರೈತ ಬಾಂಧವರಿಗೆ ಹವಾಮಾನಾಧಾರಿತ ಕೆಲವು ಕೃಷಿ ಸಲಹೆಗಳು ಹೀಗಿವೆ. ಕಡಲೆ ಬೆಳೆಯು ಹೂವಾಡುವ ಹಂತದಲ್ಲಿದ್ದಾಗ ಪ್ರತಿ ಲೀಟರ್ ನೀರಿನಲ್ಲಿ 7.5 ಗ್ರಾಂ ಚಿಕ್ಪಿ ಮ್ಯಾಜಿಕ್ ಅಥವಾ 20 ಗ್ರಾಂ ಯೂರಿಯಾ ಮತ್ತು 1 ಮಿಲಿಲೀಟರ್ ಟ್ರೈಕೆಂಟನಾಲ್ ಅನ್ನು ಮಿಶ್ರಣ ಮಾಡಿ ಸಿಂಪಡಿಸುವುದರಿಂದ ಹೆಚ್ಚಿನ ಇಳುವರಿಯನ್ನು ಪಡ್ಕೋಬಹುದು. ಹಾಗೆಯೇ ರೈತ ಬಾಂಧವರು ಈ ಸಿಂಪರಣೆಯನ್ನು 15 ದಿನಗಳ ನಂತರ ಮತ್ತೊಮ್ಮೆ ಮಾಡಬೇಕಾಗ್ತದೆ. ಕಡಲೆಯಲ್ಲಿ ಬಿತ್ತಿದ 35 ದಿನಗಳ ನಂತರ 20 PPM ಅಂತಂದರೆ 2 ಮಿಲಿಲೀಟರ್ ಪ್ರತಿ 100 ಲೀಟರ್ ನೀರಿಗೆ NAA ಸಿಂಪಡಿಸುವುದರಿಂದ ಬೆಳೆ ಸದೃಢವಾಗಿ ಆರೋಗ್ಯವಾಗಿ ಬೆಳೆದು ಹೆಚ್ಚಿನ ಇಳುವರಿಯನ್ನು ಪಡ್ಕೋಬಹುದು. ಹತ್ತಿ ಬೆಳೆಯು ಕಟಾವಾದ ನಂತರ ಹತ್ತಿ ಕಡ್ಡಿಗಳನ್ನು ಸುಡದೆ ರೈತ ಬಾಂಧವರು ಕಾಂಪೋಸ್ಟ್ ತಯಾರಿಸಲು ಉಪಯೋಗಿಸಬೇಕು ಅಥವಾ ಟ್ರ್ಯಾಕ್ಟರ್ ಚಾಲಿತ ರೋಟಾವೀಟರ್ ಸಹಾಯದಿಂದ ಮಣ್ಣಿನಲ್ಲಿ ಬೆರೆಸಬೇಕು. ಇದರಿಂದ ಮಣ್ಣಿನ ಫಲವತ್ತತೆ ಹೆಚ್ಚಾಗ್ತದೆ. ಇನ್ನು ಹತ್ತಿ ಬೆಳೆಯು ಹತ್ತಿ ಬಿಡಿಸುವ ಹಂತದಲ್ಲಿರುವುದರಿಂದ ರೈತ ಬಾಂಧವರು ಹವಾಮಾನದ ಮುನ್ಸೂಚನೆಯನ್ನು ನೋಡಿಕೊಂಡು ಹತ್ತಿಯನ್ನು ಬಿಡಿಸಬೇಕು. ಹಿಂಗಾರಿ ಜೋಳದಲ್ಲಿ ಮುಖ್ಯವಾಗಿ ತೆನೆ ಬರುವ ಸಮಯದಲ್ಲಿ ಮತ್ತು ಕಾಳು ಕಟ್ಟುವ ಸಮಯದಲ್ಲಿ ಮಣ್ಣಿನ ತೇವಾಂಶದ ಆಧಾರದ ಮೇಲೆ ತಪ್ಪದೆ ನೀರನ್ನು ಕೊಡಬೇಕಾಗ್ತದೆ. ಹಿಂಗಾರಿ ಜೋಳದ ಬೆಳೆ 30 ದಿನಗಳಿದ್ದಾಗ ಮತ್ತು ತೆನೆ ಬರುವ ಹಂತದಲ್ಲಿ 3% ಪಂಚಗವ್ಯವನ್ನು ಸಿಂಪರಣೆ ಮಾಡಬೇಕು. ಕಟಾವು ಮಾಡಿದ ಶೇಂಗಾ ಕಾಳುಗಳನ್ನು ಚೆನ್ನಾಗಿ ಬಿಸಿಲಿನಲ್ಲಿ ಒಣಗಿಸುವುದರಿಂದ ಕೀಟಗಳಿಂದ ಹಾಗೂ ಸೂಕ್ಷ್ಮಾಣುಜೀವಿಗಳಿಂದ ಕಾಳುಗಳಿಗೆ ಆಗುವ ಹಾನಿಯನ್ನು ತಪ್ಪಿಸಿ ಅವುಗಳ ಗುಣಮಟ್ಟವನ್ನು ಹೆಚ್ಚಿಸಬಹುದು. ಸೂರ್ಯಕಾಂತಿಯಲ್ಲಿ ಅಲ್ಟರ್ನೇರಿಯಾ ಅಂಗಮಾರಿ ರೋಗದ ಹತೋಟಿಗೆ 2 ಗ್ರಾಂ ಮ್ಯಾಂಕೋಜಿಬ್ ಅಥವಾ 1 ಮಿಲಿಲೀಟರ್ ಹೆಕ್ಸಾಕೊನಜಲನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು. ಸೂರ್ಯಕಾಂತಿಯಲ್ಲಿ ಬೂದು ರೋಗದ ಹತೋಟಿಗೆ 1 ಮಿಲಿಲೀಟರ್ ಡೈಫೆನಕೊನಜೋಲ್ 25 EC ಅಥವಾ 0.5 ಗ್ರಾಂ ಮೈಕ್ಲೋಬಿಟಾನಿಲ್ 10 WPಯನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು. ಸೂರ್ಯಕಾಂತಿಯಲ್ಲಿ ಇಳುವರಿಯನ್ನು ಹೆಚ್ಚಿಸಲು ರೈತ ಬಾಂಧವರು ರಸಗೊಬ್ಬರದ ಜೊತೆಗೆ 4 ಕಿಲೋಗ್ರಾಂ ಪ್ರತಿ ಎಕರೆಗೆ ಸತುವಿನ ಸಲ್ಫೇಟನ್ನು ಬಳಸಬೇಕು. ಭತ್ತ ಕಟಾವಾದ ಗದ್ದೆಗಳಲ್ಲಿ 2ನೇ ಬೆಳೆ ತೆಗೆದುಕೊಳ್ಳಲು ಅವಕಾಶವಿಲ್ಲದಂತಹ ರೈತ ಬಾಂಧವರು ಉಳಿದ ತೇವಾಂಶವನ್ನು ಆರುವ ಮೊದಲು ತಪ್ಪದೆ ಮಾಗಿ ಉಳುಮೆಯನ್ನು ಮಾಡಬೇಕು. ಭತ್ತದ ಕಟಾವಿನ ನಂತರ ಭತ್ತದ ಗದ್ದೆಯಲ್ಲಿನ ಮಣ್ಣಿನ ತೇವಾಂಶ ಪೋಷಕಾಂಶಗಳನ್ನು ಸರಿಯಾಗಿ ಉಪಯೋಗಿಸಿಕೊಳ್ಳಲು ಸಾಸಿವೆ ಬೆಳೆಯನ್ನು ಬೆಳೆಯಬಹುದು. ಹಲವೆಡೆ ಭತ್ತದ ಕಟಾವು ನಡೆದಿದ್ದು ಬಣವೆ ಹಾಕುವ ಮೊದಲು ಹುಲ್ಲನ್ನು ಚೆನ್ನಾಗಿ ಒಣಗಿಸಿ ಬಣವೆ ಹಾಕಬೇಕು. ಬಣವೆ ಹಾಕುವ ಪೂರ್ವದಲ್ಲಿ ಭತ್ತದ ಹುಲ್ಲನ್ನು ಹೊರೆ ಕಟ್ಟುವ ಪೂರ್ವ ಇಬ್ಬನಿ ಆರುವುದನ್ನು ಬಿಡಬೇಕು. ಮೆಣಸಿನಕಾಯಿ ಬೆಳೆಯು ಬಹುತೇಕ ಕಟಾವಿನ ಹಂತದಲ್ಲಿರುವುದರಿಂದ ಪ್ರಸ್ತುತ ಮಳೆಯ ಅವಕಾಶ ಕಡಿಮೆ ಇರುವ ಕಾರಣಕ್ಕೆ ರೈತ ಬಾಂಧವರು ಆದಷ್ಟು ಬೇಗನೆ ಕಟಾವು ಮಾಡಿ ಬಿಸಿಲಿನಲ್ಲಿ ಚೆನ್ನಾಗಿ ಒಣಗಿಸಬೇಕು. ಪ್ರಸ್ತುತ ವಾತಾವರಣದಿಂದ ಮಾವಿನ ಬೆಳೆಯಲ್ಲಿ ಬೂದು ರೋಗದ ಹತೋಟಿಗೆ 1 ಮಿಲಿಲೀಟರ್ ಹೆಕ್ಸಾಕೊನೋಜಲ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನು ಮಾಡಬೇಕು. ಇನ್ನು ಮಾವಿನಲ್ಲಿ ಜಿಗುಹುಳುವಿನ ಹತೋಟಿಗೆ 1 ಮಿಲಿಲೀಟರ್ ಬ್ರುಫೋಫಿಜಿನ್ 25 SC ಅಥವಾ 1 ಮಿಲಿಲೀಟರ್ ಅಸಾಟಿಮಾಪ್ರಿಡ್ ಅಥವಾ ವರ್ಟಿಸಿಯಂ ಲೆಖಾನಿ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನು ಮಾಡಬೇಕು. ಇನ್ನು ರಾತ್ರಿಯ ತಾಪಮಾನ ಇಳಿಕೆಯಾಗಿರುವುದರಿಂದ ರೈತ ಬಾಂಧವರು ಜಾನುವಾರುಗಳನ್ನು ಬೆಚ್ಚಗಿನ ಜಾಗದಲ್ಲಿ ಕಟ್ಟಿ ಹಾಕಬೇಕು. ಚಳಿ ಅಧಿಕವಿರುವ ಕಡೆಗಳಲ್ಲಿ ಕೊಟ್ಟಿಗೆಯನ್ನು ಆದಷ್ಟು ಬೆಚ್ಚಗಿಡಬೇಕು ಮತ್ತು ಹೆಚ್ಚು ಗಾಳಿಯಾಡದಂತೆ ನೋಡ್ಕೋಬೇಕಾಗ್ತದೆ. ತಂಪಾದ ವಾತಾವರಣವಿರುವುದರಿಂದ ದನಗಳಿಗೆ ಕಾಲು ಮತ್ತು ಬಾಯಿ ಬೆನೆಯ ಸಾಧ್ಯತೆ ಇರುವುದರಿಂದ ಕಡ್ಡಾಯವಾಗಿ ಚುಚ್ಚುಮದ್ದನ್ನು ಹಾಕಿಸಿ. ಚಳಿಗಾಲವಿರುವುದರಿಂದ ಕೋಳಿ ಸಾಕಾಣಿಕಾ ಕೊಠಡಿಯಲ್ಲಿ ಉಷ್ಣಾಂಶದ ಸ್ಥಿರತೆ ಕಾಪಾಡಲು ವಿದ್ಯುತ್ ಬಲ್ಬ್ಗಳನ್ನು ಬಳಸುವುದರ ಮುಖಾಂತರ ಉಷ್ಣತೆಯ ಸ್ಥಿರತೆಯನ್ನು ಕಾಪಾಡಬಹುದು. ಇನ್ನು ಕೋಳಿ ಸಾಕಾಣಿಕಾ ಕೊಠಡಿಯಲ್ಲಿ ಕಿಟಕಿಗಳಲ್ಲಿ ಚಳಿಗಾಳಿಯು ಹೆಚ್ಚಾಗಿ ಬೀಸುವುದರಿಂದ ಪರದೆಯನ್ನು ಮುಚ್ಚಿ ಚಳಿಯಿಂದ ರಕ್ಷಣೆಯನ್ನು ಮಾಡಬೇಕು. ಕೇಳಿದ್ರಲ್ಲ ರೈತ ಬಾಂಧವರೇ, ಇದುವರೆಗೆ ಹವಾಮಾನಾಧಾರಿತ ಕೆಲವು ಕೃಷಿ ಸಲಹೆಗಳನ್ನು, ಮತ್ತೆ ನಾಳೆ ಭೇಟಿಯಾಗನಲ್ಲ, ಅಲ್ಲಿವರೆಗೂ ನಮಸ್ಕಾರ. ರೈತ ಬಾಂಧವರೇ ಗಮನಿಸಿ, ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು 2023 ಜನವರಿ 10-12 ಕೃಷಿ ಮೇಳವನ್ನು ಹಮ್ಮಿಕೊಂಡಿದೆ. ಕರ್ನಾಟಕ ಸರ್ಕಾರದ ಕೃಷಿ, ತೋಟಗಾರಿಕೆ, ರೇಷ್ಮೆ, ಅರಣ್ಯ, ಜಲಾನಯನ ಅಭಿವೃದ್ಧಿ, ಪಶುಸಂಗೋಪನೆ, ಮೀನುಗಾರಿಕೆ, ಕೃಷಿ ಮಾರುಕಟ್ಟೆ, ಗ್ರಾಮೀಣ ಅಭಿವೃದ್ಧಿ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗಳು, ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿ, ತೊಗರಿ ಮಂಡಳಿ, ಮೀನುಗಾರಿಕೆ ಅಭಿವೃದ್ಧಿ ಮಂಡಳಿ, ಕೃಷಿ ಪರಿಕರಗಳ ಸಂಘಗಳು, ಸರ್ಕಾರೇತರ ಸಂಘಗಳು, ನಬಾರ್ಡ್ ಮತ್ತು ಕರ್ನಾಟಕ ಪ್ರದೇಶ ಕೃಷಿಕ ಸಮಾಜ ಇವರುಗಳ ಸಹಯೋಗದೊಂದಿಗೆ ಸಿರಿಧಾನ್ಯಗಳ ಸಾರ ಜೀವನಕ್ಕೆ ಆಧಾರ ಘೋಷವಾಕ್ಯದಡಿ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರಿನ ಆವರಣದಲ್ಲಿ ಕೃಷಿ ಮೇಳವನ್ನು ಆಯೋಜಿಸಿದ್ದು ಸಹಸ್ರ ಸಂಖ್ಯೆಯಲ್ಲಿ ರೈತ ಬಾಂಧವರು ಭಾಗವಹಿಸಲು ಕೋರಲಾಗಿದೆ. ಇದು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರಿನ ಪ್ರಕಟಣೆ. 20,000 ರೂಪಾಯಿ ಮತ್ತು ಅಡ್ವೆಂಚರ್ ಟ್ರಿಪ್ ಗೆಲ್ಲುವ ಅವಕಾಶ. ಕರ್ನಾಟಕ ಅರಣ್ಯ ಇಲಾಖೆಯು ಲೋಗೋ ವಿನ್ಯಾಸ ಸ್ಪರ್ಧೆಯನ್ನು ಆಯೋಜಿಸಿದೆ. ಬನ್ನಿ ಭಾಗವಹಿಸಿ ಮತ್ತು ಆಕರ್ಷಕ ಬಹುಮಾನಗಳನ್ನು ನಿಮ್ಮದಾಗಿಸಿಕೊಳ್ಳಿ. ಹೆಚ್ಚಿನ ಮಾಹಿತಿಗೆ www.aranya.gov.in ಗೆ ಭೇಟಿ ನೀಡಿ. ಈಗ ಕೇಳೊಂದು ರೈತ ಗೀತೆ, ಹಾಡಿದ್ದಾರೆ ಅನುರಾಧ ಭಟ್. ಪರಿಸರ ಗೀತೆಯನ್ನು ಕೇಳಿದಿರಿ. ಹಾಡಿದವರು ಅನುರಾಧ ಭಟ್, ಸಂಗೀತ ನೀಡಿದರೆ ರಫೀಕ್ ಖಾನ್, ಗೀತೆಯನ್ನು ರಚಿಸಿದರೆ ಸುಬ್ಬರಾಯ ಚಿಕ್ಕೋಡಿ. ಈಗ ಕೇಳಿ ಕುಷ್ಟಗಿಯ ನರಸಣ್ಣ ಸೋನಾರ್ ಅವರಿಂದ ರಂಗಗೀತೆಗಳು. ನಾಟ ನಟ ರಂಗ ಚರಿ ಪಾಹಿ ಭುವ ನೀಶ್ವರಿ, ನಾಟ ನಟ ರಂಗ ಚರಿ ಪಾಹಿ ಭುವ ನೀಶ್ವರಿ, ದೇವಿ ಶುಭಕರಿ ದೇವಿ ಶುಭಕರಿ, ಮಂಗಲೆ ಶುಭಕರಿ ಮಂಗಲೆ ಶುಭಕರಿ, ನಾಟ ನಟ ರಂಗ ಚರಿ ಪಾಹಿ ಭುವ ಈಶ್ವರಿ, ನಾಟ ನಟ ರಂಗ ಚರಿ ಪಾಹಿ ಭುವ ಈಶ್ವರಿ, ಗಾನ ವಿದ್ಯಾಧಾರ ಪಾಹಿ ಬನ ಶಂಕರಿ, ಗಾನ ವಿದ್ಯಾಧಾರ ಪಾಹಿ ಬನ ಶಂಕರಿ, ಪ್ರೇಮ ದುಸಲೋ ಶಾರದೆ ಶುಭಕರಿ, ಪ್ರೇಮ ದುಸಲೋ ಶಾರದೆ ಶುಭಕರಿ, ನಾಟ ನಟ ರಂಗ ಚರಿ ಪಾಹಿ ಭುವ ಈಶ್ವರಿ, ನಾಟ ನಟ ರಂಗ ಚರಿ ಪಾಹಿ ಭುವ ಈಶ್ವರಿ, ಗಾನ ವಿದ್ಯಾಧಾರ ಪಾಹಿ ಬನ ಶಂಕರಿ, ಗಾನ ವಿದ್ಯಾಧಾರ ಪಾಹಿ ಬನ ಶಂಕರಿ, ಗಾನ ವಿದ್ಯಾಧಾರ ಪಾಹಿ ಬನ ಶಂಕರಿ, ಪ್ರೇಮ ದುಸಲೋ ಶಾರದೆ ಶುಭಕರಿ, ಪ್ರೇಮ ದುಸಲೋ ಶಾರದೆ ಶುಭಕರಿ, ಈ ನಾಟ ನಟ ರಂಗ ಚರಿ ಪಾಹಿ ಭುವ ಈಶ್ವರಿ, ನಾಟ ನಟ ರಂಗ ಚರಿ ಪಾಹಿ ಭುವ ಈಶ್ವರಿ, ನಾಟ ನಟ ರಂಗ ಚರಿ ಪಾಹಿ ಭುವ, ಗಾನ ಶುಭಕರಿ, ನಾಟ ನಟ ರಂಗ ಚರಿ ಪಾಹಿ ಭುವ ಈಶ್ವರಿ, ನಾಟ ನಟ ರಂಗ ಚರಿ ಪಾಹಿ ಭುವ ಈಶ್ವರಿ, ಕನ್ನಡ ನುಡಿ ರಾಣಿ ವೇಣಿ ಕನ್ನಡ ನುಡಿ ಸಾಧಪ ಮಪ ಧಪ ಗಮ ಪಗಮರಿ ಸಾಧಪ ಮಪ ಧಪ ಗಮ ಪಗಮರಿ ಸಮರಿ ಪಮ ಧಪ ಧನಿ ಸರಿ ಸನಿ ಧಪ ಸಮರಿ ಪಮ ಧಪ ಧನಿ ಸರಿ ಸನಿ ಧಪ ಸಾನಿ ಧಪ ಮಪ ಧಪ ಗಮ ಪಗಮರಿ ಸಾನಿ ಧಪ ಮಪ ಧಪ ಗಮ ಪಗಮರಿ ಕನ್ನಡ ನುಡಿ ರಾಣಿ ವೇಣಿಯ ಕನ್ನಡ ನುಡಿ ರಾಣಿ ವೇಣಿ ರನ್ನ ಪಂಪರಾಘವ ಭಾಷಾಚರಿ ರನ್ನ ಪಂಪರಾಘವ ಭಾಷಾಚರಿ ಕನ್ನಡ ನುಡಿ ರಾಣಿ ವೇಣಿ ಕನ್ನಡ ನುಡಿ ರಾಣಿ ವೇಣಿ ಮಾನ ಷಡಕ್ಷರಿ ಜೈಮಿನಿ ಮೂಡಿ